ಮಾತನಾಡಿದರು. ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ನವೆಂಬರ್ 25ರಂದು ಪ್ರಕಟಿಸಿದೆ. ಅರ್ಹ ಮತದಾರರು ತಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಡಿಸೆಂಬರ್ 10ರ ಒಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಜೇನು ಕೃಷಿ ಕುರಿತು ಪ್ರಧಾನಿ ಮೆಚ್ಚುಗೆಗೆ ಜೇನು ಕೃಷಿಕರು ಹರ್ಷ. ಕಾರವಾರದ ಯುದ್ದನೌಕೆ ಸಂಗ್ರಹಾಲಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಲೋಪದೋಷ ಶೀಘ್ರ ನಿವಾರಣೆ, ಸಚಿವ ಸತೀಶ್ ಜಾರಕಿಹೊಳಿ. ಹಾಗೂ ಲಕ್ನೋದಲ್ಲಿ ನಡೆದ 19ನೇ ರಾಷ್ಟೀಯ ಜಾಂಬೂರಿಯಲ್ಲಿ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಫ್ತ ರಾಷನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ್. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು, ಹಾನಿಯ ಲಕ್ಷಣಗಳು ಹಾಗೂ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದ ಡಾಕ್ಟರ್ ಟಿ ರುದ್ರಮುನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದ ಡಾಕ್ಟರ್ ರುದ್ರಮುನಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ತೆಂಗು ಬೆಳೆಯಲ್ಲಿ ಪ್ರಮುಖ ಕೀಟಗಳು, ಹಾನಿಯ ಲಕ್ಷಣಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ಸರ್, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳು ಬೆಳೀತಾರೆ. ಅಡಿಕೆ, ತೆಂಗು, ಬಾಳೆ, ಸಪೋಟ, ಮಾವು, ಮೂಸುಂಬೆ ಈ ಥರ ಎಲ್ಲ. ಪ್ರಮುಖವಾಗಿ ತೆಂಗು ಬೆಳೆನೂ ಒಂದು ಸಾಕಷ್ಟು ಜನ ರೈತರು ಬೆಳೀತಿದ್ದಾರೆ. ಇದರಲ್ಲಿ ಕೀಟಗಳು, ರೋಗಗಳು ಸಾಕಷ್ಟು ಕಾಣ್ತಾರೆ, ಸಾಕಷ್ಟು ಕೆಲವು ಸಾರಿ ಕಷ್ಟ ನಷ್ಟಗಳು ಅನುಭವಿಸ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ತೆಂಗಿಗೆ ಯಾವ್ಯಾವ ಥರ ಒಂದು ಪ್ರಮುಖವಾದ ಕೀಟಗಳು ಬರ್ತವೆ, ಅದು ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಿ ಸರ್? ತೆಂಗು ಬೆಳೆಯಲ್ಲಿ ಇತ್ತೀಚಿನ ಕಳೆದ 2-3 ವರ್ಷದಲ್ಲಿ ಸಾಕಷ್ಟು ನಮಗೆ ಸ್ಯಾಂಪಲ್ಸ್ ಬರ್ತಿರ್ತವೆ. ಏನಂದ್ರೆ ಅದರಲ್ಲೂ ಈ ಕೀಟಗಳು ಬಾಧೆ, ಒಂದು ರೈನೋಸರಸ್ ದುಂಬಿ ಅಂದ್ಬಿಟ್ಟು ಬೀಟಲ್ಲು, ಮತ್ತೆ ಇನ್ನೊಂದು ಕೆಂಪು ಮೂತಿ ದುಂಬಿಗಳು ರೆಡ್ ಪಾಮ್ ವೀಲ್ ಅಂತಂದು, ಇನ್ನೊಂದು ಎಲೆ ತಿನ್ನುವ ಕಪ್ಪು ತಲೆ ಹುಳು ಅಂತಂದ್ಬಿಟ್ಟು, ಈ ಮೂರು ಹುಳುಗಳು ನಮ್ಮ ಜಿಲ್ಲೆನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಧೆಯಾಗಿ ಸಾಕಷ್ಟು ನಾವು ಪ್ಲಾಟ್ ವಿಸಿಟ್ ಮಾಡಿದ ಸುಮಾರು ಗಿಡಗಳು ಬಿದ್ದೋಗ್ತಿದ್ದಾವೆ. ಇದಕ್ಕೆ ಪ್ರಮುಖವಾದ ಕಾರಣ ಈ ಮೂರು ಕೀಟಗಳು ನಮಗೆ ಸಾಕಷ್ಟು ಬಾಧಿಸ್ತವೆ. ಇದು ಒಂದೊಂದಾಗಿ ನಾವು ತಿಳ್ಕೊಂಬೋಣ. ಒಂದೊಂದಾಗಿ ಕೀಟಗಳು ಯಾವುದು? ಒಂದು ರೈನೋಸರಸ್ ದಿಂಬಿ, ರೆಡ್ ಪಾಮ್ ವೀಲು, ಮತ್ತೆ ಕಪ್ಪು ತಲೆ ಹುಳು, ಇದು ಎಲೆ ತಿಂತಕ್ಕಂಥವು. ಈ ಮೂರು ಹುಳುಗಳ ಬಗ್ಗೆ ಯಾವ ರೀತಿ ಹಾನಿ ಮಾಡ್ತವೆ ಕ್ಷೇತ್ರ ಮಟ್ಟದಲ್ಲಿ, ಅದರ ಬಗ್ಗೆ ಒಂದೊಂದಾಗಿ ತಿಳ್ಕೊಂಬೋಣ. ಮೊದಲನೇದಾಗಿ ರೈನೋಸರಸ್ ದುಂಬಿ. ಆಕ್ಚುಲಿ ಇದು ಒಂದು ದುಂಬಿ ಬೀಟಲ್ ಅಂತಂದು, ಕಪ್ಪು ಬಣ್ಣದ ದಪ್ಪ ಹುಳುಗಳು. ಸೊ ಇದು ಎಲ್ಲಿ ನಮಗೆ ಜೀವನ ಚಕ್ರ, ಯಾಕಂದ್ರೆ ಇದನ್ನ ನಾವು ಜೀವನ ಚಕ್ರ ತಿಳ್ಕೊಂಡ್ರೆ ನಾವು ಹತೋಟಿ ಮಾಡೋಕೆ ಸಾಧ್ಯ ಆಗುತ್ತೆ ರೈತರಿಗೆ. ಯಾಕಂದ್ರೆ ಇದು ನಮಗೆ ಹಾನಿ ಮಾಡತಕ್ಕಂತ ಹುಳ ಪ್ರೌಢ ದುಂಬಿ, ಅಡಲ್ಟ್ ಮಾತ್ರ ಹಾನಿ ಮಾಡ್ತಕ್ಕಂಥದ್ದು. ಇನ್ನಿದ್ದಿದ್ದು ಏನು ಸ್ಟೇಜಸ್ ಇದೆ, ಈಗ ಬೇರೆ ಹುಳುಗಳು ನಾವು ಕಂಪೇರ್ ಮಾಡಿದರೆ ಮರಿ ಹುಳುಗಳು ಹಾನಿ ಮಾಡ್ತವೆ, ಮೆಜಾರಿಟಿ ನಮಗೆ ಮರಿ ಹುಳುಗಳು, ಆದರೆ ಅಡಲ್ಟ್ಸ್ ಪ್ರೌಢ ದುಂಬಿಗಳು ಆ ಥರ ದುಂಬಿಗಳೆಲ್ಲ ಹಾನಿ ಮಾಡ್ತವೆ, ಬಟ್ ಪತಂಗಗಳು ಅವೆಲ್ಲ ಅಡಲ್ಟ್ ಹಾನಿ ಮಾಡ್ತಕ್ಕಂಥವಲ್ಲ. ಸೊ ಇದು ಎಸ್ಪೆಷಲಿ ಇದು ಅಡಲ್ಟ್ ಮಾತ್ರ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಮತ್ತು ಮರಿ ಹುಳು ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಮರಿ ಹುಳು ನಾವು ತಿಳ್ಕೊಂಡಿರೋದ್ರಿಂದ ಅದನ್ನು ನಾವು ಹತೋಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಈ ಮರಿ ಹುಳು ಆ್ಯಕ್ಚುಲಿ ಸಾಮಾನ್ಯವಾಗಿ ನೀವೆಲ್ಲ ಕೇಳಿದರೆ ಬುವಾಡಿ ಅಂತ ಕೇಳಿರ್ತೀರ ಎಲ್ಲ. ಇದು ಎಲ್ಲಿ ಜೀವನ ಚಕ್ರ ಅಂದರೆ ಎಲ್ಲಿ ತಿಪ್ಪೆ ಇರುತ್ತಾ, ಎಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿರ್ತೀವಿ, ಸಂಗ್ರಹ ಮಾಡಿರ್ತೀವಿ ಕೊಳೆಯೋದಕ್ಕೆ ಗೊಬ್ಬರವನ್ನು ನಾವು ಇವಾಗ ಬೆಳೆಗಳಿಗೆ ಹಾಕಿ ಅಂಥ ಒಂದು ಇದರಲ್ಲಿ ಕೊಳೆತಕ್ಕಂಥ ವಸ್ತುವಿನಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಇದು ಜೀವನ ಚಕ್ರ ಮಾಡ್ತಕ್ಕಂಥದ್ದು. ಏನಂದರೆ ಪ್ರೌಢ ಅಂತ ಹುಳ ಏನು ಮಾಡುತ್ತೆ, ಬೀಟ್ಲು ಅಲ್ಲಿ ಹೋಗಿ ಮೊಟ್ಟೆಯನ್ನು ಅದರ ಒಳಭಾಗದಲ್ಲಿ ಇಟ್ಬಿಟ್ಟು ಮರಿ ಇಟ್ಟುತ್ತೆ, ಇಟ್ಟುಬಿಟ್ಟು ಅಲ್ಲೇ ಅದೊಂದು ತಿಂತಾ ಇರುತ್ತೆ. ಸೊ ಮರಿ ಹುಳ ಹ್ಯಾಚ್ ಆಗಿದ್ದು, ಆ ಮರಿ ಹುಳ ಏನು ಒಂದು 4-5 ಜ್ವರಗಳಿದಾವ ಅದೆಲ್ಲ ಸಂಪೂರ್ಣ ಅಡಲ್ಟ್ ಆಗೋರು ಪ್ರೌಢಾವಸ್ಥೆ ಅಂದರೆ ಅದು ಮರಿ ಹಂತದಲ್ಲಿ ತಿಂದು ಮತ್ತೆ ಕೋಶಾವಸ್ಥೆನೂ ಸಹ ಅದರಲ್ಲೇ ತಿಪ್ಪೆಯಲ್ಲೇ ಹೊಂದುತ್ತೆ. ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರ ತಿಪ್ಪೆಯಲ್ಲಿ ಗೊಬ್ಬರ ಹೇರ್ಬೇಕಾದ್ರೆ ಸಿ ಆಕಾರದ ಹುಳುಗಳನ್ನ ನಾವು ನೋಡ್ಬೋದು, ಅದು ಓಕೆ ನಾವು ಕಾಗೆ ಕಡುಬು ಅಂತ ಕರಿತೀವಿ. ಸೊ ಇದು ಕಾಗೆಗೆ ಪ್ರಿಯವಾದ ಆಹಾರ, ನಾವು ಏರ್ಬೇಕಾದ್ರೆ ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಇದರಲ್ಲಿ ಫೀಲ್ಡಲ್ಲಿ ಹಾಕಿದಾಗ ಸಾಕಷ್ಟು ಕಾಯಿಗಳು ಬಂದು ತಿಂತಾ ಇರ್ತವೆ. ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಏರ್ಬೇಕಾದ್ರೆ ಸಮೇತ ಟ್ಯಾಕ್ಟ್ರಿ ಲೋಡ್ ಮಾಡ್ಬೇಕಾದ್ರೆ ಸಹ ಸಾಕಷ್ಟು ನಾವು ಪಕ್ಷಿಗಳನ್ನ ನೋಡ್ಬೋದು. ಸೊ ಈ ಹುಳ ಇಲ್ಲಿ ಸಂತತಿ ಆಗ್ತಕ್ಕಂಥದ್ದು, ಆಮೇಲೆ ಇದಕ್ಕೆ ಬಂದಂಥ ಕೋಶದಿಂದ ಬಂದಂಥ ಅಡಲ್ಟ್ ಏನು ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಕೀಟ ಮಾತ್ರ ನಮಗೆ ಹಾನಿ ಮಾಡ್ತಕ್ಕಂಥ. ಸೊ ಅವಾಗ ಏನು ಮಾಡ್ಬೋದು ಇದನ್ನು ನಾವು ಅಂತ, ಸೊ ನಾವು ತಿಪ್ಪೆಗೆ ಏನಾದರೂ ಮಾಡೋಕ್ಕಾಗುತ್ತಾ ತಿಪ್ಪೆಯಲ್ಲಿ ಇಲ್ಲಿ ಹಂತದಲ್ಲಿ ನಾವೇನು ಒಂದು ತಿಪ್ಪೆಗೆ ಗೊಬ್ಬರ ಹೇರ್ಬೇಕಾದ್ರೆ ನಾವು ಏನು ಸಿಗ್ತಕ್ಕಂಥ ಹುಳುಗಳನ್ನ ಸಾಯಿಸ್ತಕ್ಕಂಥದ್ದು ಒಂದು. ಇನ್ನೊಂದು ಏನು ಮಾಡ್ಬೋದು, ಅದಕ್ಕಿಂತ ಮುಂಚೆನೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಔಷಧಿಗಳು ಬರ್ತಾವೆ, ಅದು ಏನು ಪರಿಸರ ಸ್ನೇಹಿ ಔಷಧಿಗಳು ಬರ್ತವೆ. ಮೆಟ್ರೇಜಿಯಂ ಅನಿಸೋಪ್ಲಿ ಅಂತ ಮೆಟ್ರೇಜಿಯಂ ಅಂದರೆ ರೋಗ ತರ್ತಕ್ಕಂಥ ಒಂದು ಶಿಲೀಂಧ್ರ ಸಿಗುತ್ತೆ, ಅದು ಈ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಸಾಕಷ್ಟು ಪ್ರೊಡಕ್ಷನ್ ನಡೀತಾ ಇದೆ. ಸಾಮಾನ್ಯ ಕೆಲವು ಪ್ರೈವೇಟ್ ಕಂಪ್ನಿಯಲ್ಲಿ ಖಾಸಗಿ ಕಂಪ್ನಿಯಲ್ಲೂ ಸಹ ಇದು ಸಿಗುತ್ತೆ. ಇದನ್ನು ನಾವು ಸಿಂಪರಣೆ ಮಾಡಿದರೆ ಇದನ್ನು ರೋಗ ಬಂದು ಸಾಯ್ತಕ್ಕಂಥದ್ದು, ಅವಾಗ ಏನಾಗುತ್ತೆ ಈ ಹುಳುಗಳು ನಾಶ ಆಗ್ತದೆ. ಒಂದು ಇಲ್ಲಿ ಈ ಹಂತದಲ್ಲಿ ಮರಿ ಹಂತದಲ್ಲಿ ನಾಶ ಮಾಡ್ತಕ್ಕಂಥ ವಿಧಾನ ಎಷ್ಟು ಹಾಕೊಂಡು ಸಿಂಪರಣೆ ಮಾಡಬೇಕು, ಮೆಟರಿಸಿಯಂ ಅನಿಸೋಫಿಯ ಶಿಲೀಂಧ್ರ ಇದು ರೋಗ ತರತಕ್ಕಂಥ ಇದಾಗಿರೋ ಶಿಲೀಂಧ್ರ ಆಗಿರೋದ್ರಿಂದ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮು 1 ಲೀಟರ್ ನೀರಿಗೆ ಸಿಂಪರಣೆ ಹಾಕೊಂಡು ನಾವು ಸಿಂಪರಣೆ ಮಾಡಿದರೆ ಇದಕ್ಕೆ ಸ್ವಲ್ಪ ಒಂದು 4-5 ದಿನದಲ್ಲೇನೆ ಇದಕ್ಕೆ ಸಾಕಷ್ಟು ಇನ್ಫೆಕ್ಷನ್ ಆಗಿಬಿಟ್ಟು ರೋಗ ಬಂದುಬಿಟ್ಟು ಸಾಯ್ತಕ್ಕಂಥದ್ದು ನಾವು ನೋಡ್ಬೋದು. ಆಮೇಲೆ ತೇವಾಂಶ ಇರಬೇಕು ಇದರಲ್ಲಿ. ಮುನ್ನ ಏನಂದರೆ ಇದು ಒಂದು ಕಂಡೀಷನ್ ಏನಂದರೆ ಇದರಲ್ಲಿ ತಿಪ್ಪೆಯಲ್ಲಿ ತೇವಾಂಶ ಇರಬೇಕು. ಆ ತೇವಾಂಶ ಇದ್ದಾಗ ಇದನ್ನು ನಾವು ಸಿಂಪರಣೆ ಮಾಡಿದರೆ ಇದನ್ನು ಹತೋಟಿ ಮಾಡ್ಬೋದು. ಇದು ಮರಿ ಹುಳುವ ನಂತರ ಹಂತದಲ್ಲಿ ಹತೋಟಿ ಮಾಡ್ತಕ್ಕಂಥದ್ದು. ಇನ್ನೊಂದು ಅಡಲ್ಟಲ್ಲಿ ನಾವು ಕ್ಷೇತ್ರ ಮಟ್ಟದಲ್ಲಿ ಹೆಂಗೆ ಇದನ್ನು ಹಾನಿ ಮಾಡಿರ್ತಕ್ಕಂಥದ್ದು ಹೆಂಗೆ ಇದನ್ನು ಫಸ್ಟು ಲಕ್ಷಣ ತಿಳ್ಕೊಬೇಕು ನಾವು ಯಾವ ರೀತಿ ಇರುತ್ತೆ ಲಕ್ಷಣ. ಇದರಲ್ಲಿ ಇದು ಆಕ್ಚುಲಿ ಸುಳಿ ತಿಂತಕ್ಕಂಥ ಒಂದು ಹುಳ, ಸುಳಿ ಗರಿಯನ್ನು ಹೊರಭಾಗದಲ್ಲಿ ಹೊರಟಿರ್ತಕ್ಕಂಥವು ಹರಡಿರ್ತಕ್ಕಂಥ ಸುಳಿಗರಿಗಳನ್ನು ತಿನ್ನಲ್ಲ, ತಿಂತಕ್ಕಂಥದ್ದು ಅರಳದೇ ಇರತಕ್ಕಂಥ ಒಂದು ಇನ್ನನ ಓಪನ್ ಆಗಿದ ಇಲ್ಲದಂತ ಇರ್ತಕ್ಕಂಥದ್ದು ಸುಳಿಯಲ್ಲಿರ್ತಕ್ಕಂಥದ್ದು ಅನ್ಓಪನ್ಡ್ ಇದನ್ನು ತಿಂತಕ್ಕಂಥದ್ದು. ಸೊ ಏನು ಮಾಡುತ್ತೆ, ಒಳಭಾಗದಲ್ಲಿ ಸುಳಿ ಒಳಭಾಗದಲ್ಲಿ ಒಕ್ಕಿಬಿಟ್ಟು ಗರಿಯನ್ನು ತಿಂತಾ ಇರುತ್ತೆ. ಇನ್ನೇ ಹಳದಿ ಇರುತ್ತೆ ಅದು, ಗರಿ ಹಸಿರಿರಲ್ಲ, ಎಳೆಯ ಗರಿಯನ್ನು ತಿಂತಾ ಇರುತ್ತೆ. ಸೊ ನಾವು ಅದು ಹಳ್ಳಿದ ಮೇಲೆ ಮಾತ್ರ ನಮಗೆ ಲಕ್ಷಣಗಳು ಅಂತ. ಇನ್ನೊಂದು ಏನಂದರೆ ಇನ್ನೊಂದು ಒಂದು ಹಳ್ಳಿದ ಮೇಲೆ ವಿ ಆಕಾರದಲ್ಲಿ ಕಾಣ್ಬೋದು ನಾವು. ವಿ ಆಕಾರ ಜಾಸ್ತಿ ಪ್ರಮಾಣದಲ್ಲಿ ಆದಾಗ ಅರ್ಧ ಕಂಪ್ಲೀಟು ಏನು ಫ್ರಾಂಟ್ಸ್ ಅಂತಂದರೆ ಗರಿ ಅಂತ ಹೇಳ್ತೀವ, ಅರ್ಧ ಗರಿ ಕಟ್ಟಾಗಿರುತ್ತೆ ಫುಲ್ ಸೆಂಟ್ರಲ್ಲಿ ವಿ ಆಕಾರದಲ್ಲಿ ನೋಡಿ, ಶೇಪ್ ನೋಡಿದರೆ ವಿ ಆಕಾರ. ಇದನ್ನು ವಿ ಆಕಾರದ ನೋಡಿದ ತಕ್ಷಣ ಅನ್ಬೋದು ಇದು ಈ ಹುಳುವಿನಿಂದ, ಇನ್ಯಾವ ಹುಳುಗಳು ಈ ತರ ಕಟ್ ಮಾಡಲ್ಲ. ಒಂದು ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ಸುಳಿ ಹತ್ರನೇ ಜಿಗಿದಂತ ವಸ್ತು, ಜಿಗಿದಂತ ನಾರಿನ ಅಂಶ ಹೊರಗಡೆ ಬರ್ತಾ ಇರುತ್ತೆ. ಇವೆರಡು ಇದ್ರ ಮೇಲೆ ಆಮೇಲೆ ಹೋಲ್ ಕಾಣಬಹುದು, ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಹೋಲ್ ಅನ್ನು ಕಾಣಬಹುದು, ರಂಧ್ರವನ್ನು ಅಲ್ಲಿ ಸಹ ಕಾಣಬಹುದು. ಜಿಗಿದಂತ ವಸ್ತು ಇವಿ ಆಕಾರ. ಈ ಮೂರು ಲಕ್ಷಣಗಳು, ಇದು ಸೀಡ್ಲಿಂಗ್ ಅಂದ್ರೆ ಎಳೆ ತೋಟದಲ್ಲಿರ್ತಕ್ಕಂಥ ಜಾಸ್ತಿ, ಎಳೆ ತೋಟಕ್ಕೆ ಜಾಸ್ತಿ ಹಾನಿ ಮಾಡ್ತಕ್ಕಂಥದ್ದು, ಕೆಲವು ಟೈಮ್ ಸುತ್ತೋಗೋ ಚಾನ್ಸ್, ಕಂಪ್ಲೀಟ್ ಗಿಡನೇ ನಾಶ ಆಗ್ತಕ್ಕಂಥದ್ದು ನಾವು ನೋಡಿದೀವಿ. ಸೊ ಇದನ್ನು ಈ ರೀತಿ ನಾವು ಲಕ್ಷಣ ಕಂಡ ತಕ್ಷಣ ಅವನ್ನ ಹತೋಟಿ ಮಾಡಬೇಕು. ಒಂದು ತಿಪ್ಪೆಯಲ್ಲಿ ನಾವು ಇಮೇಚೂರ್ ಏನು ಮರಿ ಹಂತದಲ್ಲಿ ಅದನ್ನ ಹತೋಟಿ ಮಾಡ್ತಕ್ಕಂಥದ್ದು. ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ನಾವು ರಂಧ್ರವನ್ನು ನಾನು ಹೇಳಿದೆ ರಂಧ್ರ ಸಿಗುತ್ತೆ ಅಂತ, ರಂಧ್ರ ನೋಡ್ಬೋದು ಅಂತ. ಸೊ ರಂಧ್ರದ ಮುಖ ಒಂದು ಸಲಾಕೆ ಅಂತ ಅಂದ್ಬಿಟ್ಟು ಒಂದು ಇದರಲ್ಲಿ ತುದಿ ಹತ್ರ ಒಂದು ಕೊಕ್ಕೆ ಅಂತ ಥರ ಮಾಡ್ಕೊಂಬಿಟ್ಟು ಅದನ್ನು ಅದರೊಳಗಡೆ ಇಟ್ಟು ತಿರುವಿದರೆ ಅದು ಸಾಯುತ್ತೆ. ಇನ್ನೊಂದು ಏನು ಮಾಡ್ಬೋದು ಅಂದರೆ 4-8 ಹರಳನ್ನು ಹಾಕ್ಬೋದು, 4-8 ಮತ್ತು ಮರಳನ್ನು ಮಿಶ್ರಣ ಮಾಡಿ ಆ ಸುಳಿ ಹತ್ರ ಹಾಕ್ತಕ್ಕಂಥದ್ದು. ಅವಾಗ ಏನು ಮುನ್ನೆಚ್ಚರಿಕೆ ಬೇಕಾದ್ರೆ ಇದನ್ನು ಆಗಿರ್ತಕ್ಕಂಥದ್ದು ಹಾಕ್ಬೋದು, ಆಗಿಲ್ದಕ್ಕಂಥದಕ್ಕೂ ನಾವು ಹಾಕ್ಬೋದು, ಏನಂದರೆ ಆ ವಾಸನೆಗೆ ಬರ್ತಕ್ಕಂಥ ಬರ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಈ ಹುಳ ಹಾನಿ ಆಗ್ತಿದೆ ಎಂಬುದು ತಿಳ್ಕೊಂಬೋದಕ್ಕೆ ಒಂದು ಮೋಹಕ ಬೆಲೆ ಬಂದಿದೆ ಹೊಸ್ತಾಗಿ. ಇದು ಮೋಹಕ ಬಲೆ. ಸೊ ಇದು ಮೋಹಕ ಬಲೆ ಹಾಕೋದ್ರಿಂದಲೂ ನಾವು ಒಂದು ಮೋಹಕ ಬಲೆ ಹಾಕೋದೇನೆಂದ್ರೆ ಚಟುವಟಿಕೆ ಗಮನಿಸ್ತಕ್ಕಂಥದ್ದು, ಇನ್ನೊಂದು ಅದನ್ನು ಕಂಟ್ರೋಲೂ ಮಾಡ್ಬೋದು ಮೋಹಕ ಬಲೆ ಹಾಕೋದ್ರಿಂದ. ಇದು ಆಕ್ಚುಲಿ ಒಂದು ಬಕೆಟ್ ರೂಪದಲ್ಲಿ ಸಿಗುತ್ತೆ. ಬಕೆಟ್ ಕಂಪ್ನಿಗಳಲ್ಲಿ ಸಾಕಷ್ಟು ಕಂಪ್ನಿಗಳಿದಾವೆ, ಪಿಸಿ ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಅಂತೆ, ಬ್ಯಾರಿಕ್ಸ್ ಈ ಥರದ ಕಂಪ್ನಿ ಖಾಸಗಿ ಕಂಪ್ನಿಗಳಲ್ಲಿ ಸಿಗುತ್ತೆ. ಇದನ್ನು ಬಕೆಟ್ ಎಷ್ಟು ಹಾಕ್ಬೇಕು, ಒಂದು ಎಕರೆಗೆ ಒಂದು ಅಥವಾ ಒಂದು ಹೆಕ್ಟರ್ಗೆ ನಾವು ಒಂದು ಎರಡೂವರೆ ಎಕರೆಗೆ ಒಂದು ಹಾಕಿದ್ರೆ ಸಾಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾರಿಂದ ಒಂದು ಎಕರೆಗೆ ಒಂದು ಆಗಿದ್ರೆ ಹಾಕ್ಬೋದು. ಸೊ ಇದನ್ನು ಬಕೆಟನ್ನು ನಾವು ಎಷ್ಟು ಹೈಟಲ್ಲಿ ಕಟ್ಟಬೇಕು, ಸ್ಟಾರ್ಟಿಂಗ್ ಏನು ಮೊಟ್ಟೆ ಕಾಣ್ತಿರುತ್ತಲ್ಲ ಫಸ್ಟ್ ಮೊಟ್ಟೆ, ಅದಕ್ಕೆ ನಾವು ಹ್ಯಾಂಗ್ ಮಾಡ್ಬೋದು ಅಂದರೆ ನೇತಾಕ್ಬೋದು. ಅದನ್ನು ಬಕೆಟ್ನಲ್ಲಿ ನಾವೇನು ಮೋಹಕ ವಸ್ತುವನ್ನು ಒಳಗಡೆ ಇಡಬೇಕು. ಇದೆಲ್ಲ ಬಕೆಟ್ ರೆಡಿ ಇರುತ್ತೆ, ನಾಲ್ಕು ಕಿಟಕಿಗಳಿರ್ತಾವೆ ಅಂದರೆ ರಂಧ್ರಗಳು ಮಾಡಿರ್ತಾರೆ. ಮೇಲ್ಭಾಗದಲ್ಲಿ ಕವರ್ ಇರುತ್ತಲ್ಲ ಏನು ಮುಚ್ಚತಕ್ಕಂಥದ್ದು ಬಕೆಟ್ಗೆ, ಆ ಕೆಳಭಾಗದಲ್ಲಿ ಒಳಭಾಗದ ಮುಚ್ಚಳಿಕೆಯ ಒಳಭಾಗದಲ್ಲಿ ಒಂದು ಮೋಹಕ ವಸ್ತುವನ್ನು ಇಡ್ತಕ್ಕಂಥದ್ದಕ್ಕೆ ಅಕ್ಸೆಸ್ ಮಾಡಿರ್ತಾರೆ. ಸೊ ಅಲ್ಲಿ ಜಾಗ ಮಾಡಿರ್ತಾರೆ, ಅಲ್ಲಿ ಮೋಹಕ ವಸ್ತುವನ್ನು ಇಡಬೇಕು. ಮೋಹಕ ವಸ್ತುವನ್ನು ಇಟ್ಟರೆ ಏನಾಗುತ್ತೆ, ಒಂದು ಏನು ಊದ್ಬತ್ತಿ ಹಚ್ಚಿದಾಗ ಹೆಂಗೆ ನಮಗೆ ವಾಸನೆ ಸ್ಪ್ರೆಡ್ ಆಗ್ತಿರುತ್ತೆ, ಹಂಗೆ ಕೆಮಿಕಲ್ ಇಟ್ಟ ತಕ್ಷಣವೇ ಆ ಹುಳ ಎಲ್ಲಿದ್ರೂ ಬಂದು ಅದರೊಳಗಡೆ ಬೀಳುತ್ತೆ. ಇಲ್ಲಿ ಗಂಡು ಹುಳುಗಳೆಲ್ಲನ ಇಲ್ಲಿ ಬಂದು ಬೀಳ್ತಕ್ಕಂಥದ್ದು. ಸೊ ಏನಾಗುತ್ತೆ, ಗಂಡು ಹುಳುಗಳೆಲ್ಲ ಇದ್ರ ಮೇಲೆ ಬಿದ್ದ, ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕು, ನಾವು ಅದು ಹಾಕಿದ ಮೇಲೆ ಅದರಲ್ಲಿ ನೀರು ಲೋಡ್ ಮಾಡ್ಬೇಕು. ಎಲ್ಲವರೆಗೂ ನೀರು ಲೋಡ್ ಮಾಡ್ಬೇಕಂದ್ರೆ ನಾಲ್ಕು ರಂಧ್ರಗಳಿದಾವಲ್ಲ, ರಂಧ್ರಕ್ಕಿಂತ ಒಂದು ಇಂಚ್ ಕೆಳಭಾಗಕ್ಕೆ ನೀರನ್ನು ಹಾಕ್ಬೇಕು. ಯಾವುದೇ ಕಾರಣಕ್ಕೆ ಔಷಧಿಯನ್ನು ಹಾಕಬಾರ್ದು. ಔಷಧಿ ಸ್ಮೆಲ್ಲು ಮತ್ತು ಮೋಹಕ ಬಲೆ ಮೋಹಕ ವಸ್ತುವಿನ ಸ್ಮೆಲ್ಲು ಕನ್ಫ್ಯೂಸ್ ಆಗುತ್ತೆ, ಅಂದರೆ ಅದನ್ನು ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಇಲ್ಲೇನು ಮಾಡ್ಬೇಕಾಗಿರೋದು ನೀರು ಮಾತ್ರ ಹಾಕಬೇಕು. ನೀರು ಹಾಕಿದ್ರೆ ಏನಾಗುತ್ತೆ, ಯಾವುದೇ ಸ್ಮೆಲ್ ಬರೋಲ್ಲ, ಅವಾಗ ಏನಾಗುತ್ತೆ ಮೋಹಕ ವಸ್ತು ಮಾತ್ರ ಸ್ಮೆಲ್ಲು ಅದು ರೆಕಗ್ನೈಸ್ ಮಾಡುತ್ತೆ. ಸೊ ರೆಕಗ್ನೈಸ್ ಬಂದು ಅದರೊಳಗಡೆ ಬಂದು ಬೀಳುತ್ತೆ, ಹತ್ತಕ್ಕಾಗಲ್ಲ. ಸೊ ಈ ರೀತಿ ಕಲೆಕ್ಷನ್ ಮಾಡಿ ಸಾಯಿಸ್ತಾ ಇರೋದು, ಅದೇ ಅದರೊಳಗೆ ಬಿಟ್ಟರೆ ಒಂದೆರಡು ದಿನ ಅದೇ ಸತ್ತೋಗುತ್ತೆ. ಸೊ ಈ ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು, ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಪ್ರಮುಖ ಹುಳ ಅಂದರೆ ರೆಡ್ ಪಾಮ್ ವೀಲ್ ಅಂದ್ಬಿಟ್ಟು, ಕೆಂಪು ಮೂತಿ ದುಂಬಿ ಹುಳ. ಇತ್ತೀಚಿನ ದಿನಗಳಲ್ಲಿ ಬಾರಿ ನಮಗೆ ಅಟ್ಲೀಸ್ಟ್ ನಮಗೆ ರೈನೋಸರಸ್ ದಿಂಬಿಯಿಂದ ನಾವು ಹೆಂಗೋ ರಿಕವರಿ ಮಾಡ್ಬೋದು, ಆದರೆ ಇದು ಗಿಡಗಳು ಈಗ ಒಂದೊಂದು ತೋಟಕ್ಕೆ ಹೋದರೆ 8-10 ಗಿಡಗಳು ಬಿದ್ದಿರ್ತಾವೆ. ಬೀಳೋದಕ್ಕೆ ಏನು ಕಾರಣ ಅಂದರೆ ರೈತರು ಹೇಳ್ತಾರೆ ಇದಕ್ಕೆ ಸಿಡ್ಲೊಡೆದಿದೆ ಅಂತ. ಆ್ಯಕ್ಚುಲಿ ಸಾಕಷ್ಟು ನಾವು ಅವನು ವಿಸಿಟ್ ಮಾಡಿದ್ದೀವಿ, ಸಿಡ್ಲು ಒಡೆದು ಕೆಲವು ಟೈಮ್ ನಾವು ನೋಡಿದ್ದೀವಿ ಹೋಗ್ಬೋದು. ಬಟ್ ಇದು ಏನಾಗುತ್ತೆ, ಇತ್ತೀಚಿಗೆ ಹುಳ ಜಾಸ್ತಿಯಾಗಿ ಕಂಪ್ಲೀಟ್ ಏನು ಸುಳಿಯಿಂದ ಬಿಡದವರೆಗೂ ಹುಳುಗಳು ನಾವು ನೋಡ್ಬೋದು. ಹುಳುಗಳು ಸುಮ್ಮನೆ ಕಂಪ್ಲೀಟ್ ಕೊರೆದು ಅದರ ಶಕ್ತಿ ಇಲ್ಲದೆ ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನೆಲ್ಲ ಹೋದಾಗ ಇದು ಬೀಳುತ್ತೆ ಕೆಳಗಡೆ. ಸೊ ನಾವು ಇದನ್ನು ಹೆಂಗೆ ನಾವು ಐಡೆಂಟಿಫೈ ಮಾಡೋದಂದರೆ, ಕೊರೆದ ಭಾಗದಲ್ಲಿ ಸ್ವಲ್ಪ ಏನೋ ಒಂದು ಕಂದು ಬಣ್ಣದ ರಸ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಸೊ ಅದೊಂದು, ಇನ್ನೊಂದು ನಾವು ಒಂದಿಷ್ಟು ಏನು ತಿಂದಿರ್ತಕ್ಕಂಥ ನಾರಿನ ಅಂಶವನ್ನು ಸಹ ಹೊರಗಡೆ ನಾವು ಕಾಣ್ಬೋದು. ಈ ರೀತಿ ಲಕ್ಷಣಗಳು ಸ್ವಲ್ಪ ಕಷ್ಟ, ಇದಕ್ಕೆ ರೈನೋಸರಸ್ ಬೀಟ್ಲಿಗೆ ನಾವು ಕಂಪೇರ್ ಮಾಡಿದರೆ ರೈನೋಸರಸ್ ದುಂಬಿಗೆ ಸ್ವಲ್ಪ ಲಕ್ಷಣಗಳು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಸೊ ಆದಷ್ಟು ನಾವು ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಇವಳದ್ದು ನಾವು ಇದು ಮಾಡಬೇಕು. ಇದಕ್ಕೂ ಸಹ ನಾವು ಯಾವ ರೀತಿ ಇದು ಹಾನಿ ಮಾಡುತ್ತಂದರೆ, ಒಳಭಾಗದಲ್ಲಿ ಇರ್ತದೆ ಇದು ಹೆಂಗಂದ್ರೆ, ನಮ್ಮ ರೈನೋಸರಸ್ ದಿಂಬಿ ಓನ್ಲಿ ಇಲ್ಲಿ ಪ್ರೌಢ ಅಂತ ಆನೆ ಮಾಡಿದರೆ, ಇಲ್ಲಿ ಪ್ರೌಢ ಮತ್ತು ಅಪ್ಸರ ಅಂದರೆ ಎರಡು ಮರಿ ಅಂತಲೂ ಸಹ ಎರಡೂ ಸೇರಿ ಒಳಗಡೆನೆ ಕಾಂಡದೊಳಗಡೆ ಬ್ರೀಡಿಂಗ್ ಆಗ್ತಕ್ಕಂಥದ್ದು, ಅಂದರೆ ಸಂತತಿಯೆಲ್ಲ ಕಂಪ್ಲೀಟು ಏನು ಮಾಡುತ್ತೆ, ಇದಕ್ಕೆ ಹಾರ್ಡ್ ಆದಂಥ ಒಂದು ಗಡಸಾದಂಥ ಒಂದು ಇದು ಅಂದರೆ ಕೊರಿತಕ್ಕಂಥ ಒಂದು ಹಂಗ ಇರುತ್ತೆ. ಸೊ ಅದನ್ನು ಕೊರೆದ್ಬಿಟ್ಟು ಆದಷ್ಟು ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಮುನ್ನೆಚ್ಚರಿಕೆಯಾಗಿ ಆದಷ್ಟು ನಾವು ಮಚ್ಚಲ್ಲಿ ಇದನ್ನು ಹಾಕಬಾರ್ದು. ತೆಂಗಿನ ಗಿಡಕ್ಕೆ ಮಚ್ಚನ್ನು ಹಾಕಿದರೆ ಏನಾಗುತ್ತೆ, ಅದು ಒಂದು ಅಟ್ರಾಕ್ಷನ್, ಅದಕ್ಕೆ ಅಲ್ಲಿ ಏನಾಗುತ್ತೆ ಒಂದು ಸೀಳ್ದಂಗೆ ಆಗಿರುತ್ತೆ. ಸೊ ಅದು ಮುಖಾಂತರ ಒಳಗೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು. ಆಮೇಲೆ ಇಂಪ್ಲಿಮೆಂಟ್ ಇದು ಏನು ಉಳುಮೆ ಮಾಡ್ಬೇಕಾದ್ರೆ ಆದಷ್ಟು ಇಂಪ್ಲಿಮೆಂಟ್ಸ್ ಅದಕ್ಕೆ ಡ್ಯಾಮೇಜ್ ಆಗದಂಗೆ ಅಂದರೆ ತಗಲ್ದಂಗೆ ನೋಡ್ಕೋಬೇಕು. ಅದು ತಗಲಿದ್ರೆ ಸಹ ಏನಾಗುತ್ತೆ, ರಸ ಹೊರ ಬರೋದ್ರಿಂದ ಅಟ್ರಾಕ್ಷನ್ ಅದಕ್ಕೆ ಆಕರ್ಷಣೆ ಆಗುತ್ತೆ. ಸೊ ಬಂದು ಅಲ್ಲಿ ಗಾಯ ಆಗಿರ್ತಕ್ಕಂಥ ಜಾಗದಲ್ಲಿ ಕೊರೆಯೋ ಚಾನ್ಸ್ ಇರುತ್ತೆ. ಸೊ ಇವನ್ನ ಮುನ್ನೆಚ್ಚರಿಕೆಯಾಗಿ ಮತ್ತೆ ಕೊರೆದ ಇದು ಈ ರೀತಿ ಕೊರೆದು ಒಳಗಡೆ ಹೋಗ್ಬಿಟ್ಟು ಎಲ್ಲ ಅಂಶವನ್ನು ತಿಂದಾಗ ಇದು ಬೀಳ್ತಕ್ಕಂಥದ್ದು, ಗಾಳಿಗೆ ಬಿದ್ದು ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಇದು ನಮಗೆ ಆಮೇಲೆ ಈ ಥರದ್ದು ಏನಾದ್ರು ನೀವು ಗಿಡಗಳು ಕಂಡು ಬಂದ ತಕ್ಷಣ ನೀವು ಅದನ್ನು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ನೀವು ಅದನ್ನು ಚಾಪ್ ಮಾಡಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿರ್ತಕ್ಕಂಥ 80-100 ಹುಳುಗಳು ಇರ್ತಾ, ಒಂದೊಂದು ಗಿಡದಲ್ಲಿ ಬಿದ್ದಿರ್ತಕ್ಕಂಥ ಗಿಡಗಳನ್ನ ಚೆಕ್ ಮಾಡಿದರೆ ಬುಡದವರೆಗೂ ಸಾಕಷ್ಟು, ಮಧ್ಯದಿಂದ ಬುಡದವರೆಗೂ ಈ ಹುಳುಗಳು ಕಾಣ್ಬೋದು. ಎಲ್ಲ ಒಂಥರ ಮೊಸರದಂಗೆ ಇರುತ್ತೆ ಒಳಗಡೆ, ಅದರಲ್ಲೆಲ್ಲ ಮೂರು ಹಂತಗಳು ಇರ್ತವೆ. ಪ್ರೌಢ ಅಂತ ಯಾವುದೇ ಕಾರಣಕ್ಕೆ ನೀವು ತಪ್ಸಿಮಾಕ್ ಬಿಡಬಾರ್ದು. ಬಿದ್ದಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ಬರ್ನ್ ಮಾಡಬೇಕು, ಅಂದರೆ ಸುಡಬೇಕು. ಅದನ್ನೆಲ್ಲ ಕ್ಲೀನಾಗಿ ಕತ್ತರಿಸಿಬಿಟ್ಟು ಚಾಪ್ ಮಾಡಿ ಕಟ್ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಸೀಳ್ಬಿಟ್ಟು ಅದಕ್ಕೆ ನಾವು ಬೆಂಕಿಯನ್ನು ಇದರಿಂದ ಸಾಯಿಸ್ಬೇಕು ಅವನ್ನೆಲ್ಲ. ಸೊ ಯಾವುದೇ ಕಾರಣಕ್ಕೆ ಅಡಲ್ಟ್ಸ್ನ ನೀವು ತಪ್ಸಿಮಾಕ್ ಬಿಡಬಾರ್ದು, ಯಾಕಂದರೆ ಅದು ಒಂದು ಹೋಯ್ತಂದ್ರೆ ಮತ್ತೆ ಇನ್ನೊಂದು ಗಿಡಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಆಮೇಲೆ ಸಣ್ಣ ಹಾಲಿನ ಬಣ್ಣದ ಮರಿ ಹುಳುಗಳು ಇರ್ತವೆ, ಮತ್ತು ನಾರಿನಿಂದ ಕಟ್ಕೊಂಡಿರ್ತಕ್ಕಂಥ ಕೋಶಗಳು ಹುಳುಗಳು ಅಂದರೆ ಕೋಶ ಗೂಡು ಪ್ಯೂಪ ಅಂತ ಕರಿತೀವಿ. ಸೊ ಈ ಮೂರು ಹಂತಗಳನ್ನ ನಾವು ಅಲ್ಲಿ ಸಾಯಿಸಿದರೆ ಇದನ್ನು ನಾವು ಮುಂದೆ ಸ್ಪ್ರೆಡ್ ಆಗೋದನ್ನ ತಡಿಬೋದು. ಇನ್ನೊಂದು ಏನು ಮಾಡ್ಬೋದು ಆಗ್ಬೋದು ಅಂದ್ರೆ ಇದನ್ನ ಸಹ ಚಟುವಟಿಕೆ ಇದೆಯಾ ಇಲ್ಲ ಅಂತ, ಯಾಕಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಸಿಂಪ್ಟಮ್ಸ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಂಡುಹಿಡಿಯಕ್ಕಾಗದು ಇದನ್ನ. ಸೊ ಇನ್ನೊಂದು, ನಾವು ಹೆಂಗೆ ರೈನೋಸರಸ್ ದುಂಬಿಗೆ ಹೆಂಗೆ ನಾವು ಮೋಹಕ ಬಲೆ ಹಾಕಿದೀವ ಅದೇ ರೀತಿ ಮೋಹಕ ಬಲೆ ಇದಕ್ಕೂ ಸಹ ಬರುತ್ತೆ ಚಟುವಟಿಕೆಯನ್ನು ಗಮನಿಸ್ತಕ್ಕಂಥದ್ದು. ಸೊ ಇಲ್ಲಿ ಎಲ್ಲ ಹುಳುಗಳು ಈವನ್ ಗಂಡು ಎಣ್ಣೆ ಎಲ್ಲ ಬೀಳ್ತವೆ ಇದರಲ್ಲಿ. ಸೊ ನಾವೇನ್ ಮಾಡ್ಬೋದು ಅಂದ್ರೆ ಸೇಮ್ ಮೋಹಕ ಬಕೆಟ್ ಅನ್ನ ಯೂಸ್ ಮಾಡ್ಕೊಂಡು, ಇದು ಅದು ಎರಡು ಇರುತ್ತೆ ನಾವು ನೋಡಿದ್ವಿ ಫೀಲ್ಡ್ ಅಲ್ಲಿ. ಸೊ ಏನ್ ಮಾಡ್ಬೋದು, ಇದಕ್ಕೆ ಒಂದು 3 ಎಕರೆ ಇತ್ತಂದ್ರೆ ಇದಕ್ಕೆ 3 ಬಕೆಟು, ಇದಕ್ಕೆ 3 ಬಕೆಟ್, 6 ಬಕೆಟ್ ಅನ್ನ ಹಾಕಿ. ಇದಕ್ಕೂ ಸಹ ಬೇರೆ ವಸ್ತು ಇಲ್ಲಿ ಏನಂದ್ರೆ ಒಂದು ಚೇಂಜಸ್, ಮೋಹಕ ವಸ್ತು ಮಾತ್ರ ಬೇರೆ. ಅದಕ್ಕೆ ರೈನೋಸರಸ್ ದುಂಬಿದೆ ಮೋಹಕ ವಸ್ತುವನ್ನ ಹಾಕ್ಬೇಕು, ಇದಕ್ಕೆ ಕೆಂಪು ಮೂತಿ ದುಂಬಿ ಉಳುವುದೇ ಮೋಹಕ ವಸ್ತುವನ್ನ ಹಾಕ್ಬೇಕು. ಸೊ ಇದನ್ನ ಈ 3 ಬಕೆಟ್ಗೆ ಮೋಹಕ ವಸ್ತುವನ್ನು ಇಟ್ಬಿಟ್ಟು ಮಾನಿಟರ್ ಮಾಡಬೇಕು. ಸೊ ಹಂಗಾಗಿ ಏನಾಗುತ್ತೆ, ಇದು ಹಾಕೋದ್ರಿಂದ ಏನಾಗುತ್ತೆ, ಮೋಹಕ ವಸ್ತುವನ್ನು ಅದರಲ್ಲಿ ಹಾಕೋದ್ರಿಂದ ಸೊ ಅದು ಬಂದು ಹುಳುಗಳು ಆ ಬಕೆಟ್ ಒಳಗಡೆ ಬಿಡುತ್ತೆ. ಸೇಮ್ ಅದೇ ತರ ಪ್ರೊಸೀಜರ್, ಏನು ನಾವು ರೈನೋಸರಸ್ ದುಂಬಿಗೆ ಹೆಂಗೆ ಹೇಳಿದೀವಿ ಅದೇ ರೀತಿ ನೀರನ್ನು ಹಾಕಿ ಅದಕ್ಕೆ ಮೋಹಕ ವಸ್ತುವನ್ನ ಒಳಭಾಗದ ಏನು ಮುಚ್ಚುಳಿಕಿದೆಯಲ್ಲ ಆ ಒಳಭಾಗದಲ್ಲಿ ಮೋಹಕ ವಸ್ತು ಇಡೋದ್ರಿಂದ ಏನಾಗುತ್ತೆ, ಬಂದು ಅದರ ಒಳಗಡೆ ಬೀಳುತ್ತೆ. ಸೊ ಇದು ಸುಮಾರು 2 ತಿಂಗಳವರೆಗೂ ಮೋಹಕ ವಸ್ತುವನ್ನ, ಅದು ಅದ್ರ ಪವರ್ ಇರುತ್ತೆ, ಅದ್ರ ರಸಿಕೆ ಇರುತ್ತೆ. ಸೊ 2 ತಿಂಗಳು, ಮತ್ತೆ 2 ತಿಂಗಳ ನಂತರ ಇದನ್ನ ನಾವು ಚೇಂಜಸ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇನ್ನೊಂದು ಹುಳ ಕಪ್ಪು ತಲೆ ಹುಳ ಅಂತಂದ್ಬಿಟ್ಟು ಎಲೆ ತಿಂತಕ್ಕಂತ ಒಂದು ಹುಳ, ಇದು ಸಹ ನಮಗೆ ಕಳೆದ 2 ವರ್ಷದಿಂದ ನಮಗೆ ಬಾಧಿಸ್ತದೆ. ಏನಂದ್ರೆ ಒಂದು ಇದನ್ನ ಯಾವ ರೀತಿ ನಾವು ಗುರುತಿಸೋದು ಕ್ಷೇತ್ರ ಮಾಡಿದ್ರೆ, ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹಂಗಮಾರಿ ರೋಗ ಅಂತ ಬಂದಿದೆ. ಹಂಗಮಾರಿ ರೋಗ ಅಂದ್ರೆ ಗ್ರೇ ಬ್ಲೈಟ್ ಅಂದ್ಬಿಟ್ಟು, ಲಕ್ಷಣಗಳು ಸೇಮ್ ಅದೇ ತರ ಇರುತ್ತವೆ, ಎಲ್ಲ ಏನು ತೆಂಗಿನ ಕೆಳಭಾಗದ ಗರಿಗಳು ಒಣಗ್ತಾ ಇರ್ತಾವ. ಸೊ ಒಣಗೋದಕ್ಕೆ 2 ಕಾರಣ, ಒಂದು ಹಂಗಮಾರಿ ರೋಗ, ಇನ್ನೊಂದು ಹುಳ ಇದ್ರೆ. ಸೊ ಹುಳ ಇದ್ರೆ ಹೆಂಗೆ ಐಡೆಂಟಿಫೈ ಮಾಡೋದು ಅಂದ್ರೆ, ಹುಳ ಇದ್ರೆ ಎಲೆಯ ಕೆಳಭಾಗದಲ್ಲಿ ಒಂದು ಏನು ತೊಂಡ್ಲು ರೂಪದಲ್ಲಿ ಗೂಡನ್ನ ಕಟ್ಕೊಂಡಿರುತ್ತೆ, ಅದ್ರ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಹುಳುವಿನಿಂದ. ಇದು ತೊಂಡ್ಲಿಲ್ಲ ಅಂದ್ರೆ ಹಂಗಮಾರಿ ರೋಗ ಅಂತ ತಿಳ್ಕೋಬೇಕು, ಅದಕ್ಕೆ ಬೇರೆ, ಯಾಕಂದ್ರೆ ರೋಗಕ್ಕೆ ಬೇರೆ ಔಷಧಿ ಇರುತ್ತೆ. ಸೊ ಈ ರೀತಿ ನಾವು ಅದನ್ನ ನೋಡಿ ನಾವು ಯಾವ ರೀತಿ ನಾವು ಅದರಲ್ಲಿ ಏನ್ ಮಾಡುತ್ತಂದ್ರೆ, ಒಳಭಾಗದಲ್ಲಿ ತೊಂಡ್ಲು ಏನ್ ಕಟ್ಕೊಂಡಿರುತ್ತೆ, ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಉಡ್ ಹತ್ರ ಇರತಕ್ಕಂಥ ತೊಂಡ್ಲು, ಅದರದ ಕೆಂಪು ಬಣ್ಣಕ್ಕೆ ತೊಂಡ್ಲು ಕಟ್ಕೊಂಡು ಒಳಭಾಗದಲ್ಲಿದ್ದು ಬರೀ ಮೂತಿಯನ್ನ ಮಾತ್ರ ಹೊರಭಾಗದಲ್ಲಿ ಇಟ್ಕೊಂಡು ಹಸರನ್ನ ಕೆರೆ ತಿನ್ನೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಹಸರನ್ನ ಕಳ್ಕೊಂಡು ಎಲೆಯೆಲ್ಲ ಒಣಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಲಕ್ಷಣಗಳು ಕಂಡ ತಕ್ಷಣ ಇಮಿಡಿಯೇಟ್ ನಾವು 1-2 ಕೆಳಭಾಗದ ಗರಿಗಳು ಒಣಗಿದ ತಕ್ಷಣ ನಾವು ಹತೋಟಿ ಕ್ರಮ ತಗೊಂಡ್ರೆ ಅದನ್ನ ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡಬಹುದು. ಕೆಲವು ತೋಟ ನೋಡಿದೀವಿ 12 ಗರಿನೂ ಒಣಗಿರ್ತಾವ. ಸೊ 12 ಗರಿಗೂ ವ್ಯಾಪಿಸೋವರೆಗೂ ಬಿಡ್ಕೋಬಾರ್ದು ಇದನ್ನ. ಸೊ ಇದನ್ನ ಯಾವ ರೀತಿ ಹತೋಟಿ ಮಾಡೋದು, ಫಸ್ಟ್ 1-2-3 ಗರಿನಲ್ಲಿದ್ದಾಗ ಇನಿಷಿಯಲ್ ಆಗಿ ಅದು ಆ ಗರಿಗಳು ಏನು, ಇದು ಸಾಮಾನ್ಯವಾಗಿ ಪ್ರಾರಂಭ ಆಗೋದು ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಮರಗಳಿಗೆ ಮಾತ್ರ ಬರುತ್ತೆ. ಫಸ್ಟ್ ಸ್ಟಾರ್ಟ್ ಆಗೋದು ಹೊರಭಾಗದ ಅಂದ್ರೆ ಫ್ಲಾಟ್ನ ಹೊರಭಾಗದಲ್ಲಿ ಇರ್ತಕ್ಕಂಥ ಅಂಚಿನಲ್ಲಿರ್ತಕ್ಕಂಥ ಗರಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ನಾವೇನ್ ಮಾಡ್ಬೇಕು, 1 ಹಿಡಿ ಬಿಟ್ಟು ಗರಿಯನ್ನ 1 ಹಿಡಿ ಬಿಟ್ಟು ಕಟ್ ಮಾಡ್ಬೇಕು. ಕಟ್ ಮಾಡಿಬಿಟ್ಟು ಅದನ್ನ ಸುಡೋದ್ರಿಂದ ಅದರಲ್ಲಿ 1 ಇರಲ್ಲ ಹುಳ. ಯಾಕೆ ನಾವು ಅದನ್ನ ಆ ಕ್ರಮವನ್ನು ಹೇಳ್ತೀವಿ ಸುಡಕ್ಕಂದ್ರೆ, ಸುಮಾರು ಹುಳುಗಳನ್ನ 50-100 ಹುಳುಗಳನ್ನ 1 ಗರಿನೆಲ್ಲ ನಾವು ನೋಡಬಹುದು. ಸೊ ಅವಾಗ ಏನಾಗುತ್ತೆ, ಅದನ್ನ ಸುಟ್ಟಾಕೋದ್ರಿಂದ ನಾವು ಸ್ಪ್ರೆಡ್ ಆಗೋದನ್ನ ತಡಿಬಹುದು. 2-3 ಗರಿಗಳನ್ನ ನಾವು ಕಟ್ ಮಾಡಿ ಸುಟ್ಟಾಕೋದ್ರಿಂದ ನಾವು ಸ್ಪ್ರೆಡ್ ಆಗೋದನ್ನ ತಡಿಬಹುದು. ಇನ್ನೊಂದು ಏನ್ ಮಾಡಬಹುದು, ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ ಅಂದ್ರೆ ನಾವು ಅದಕ್ಕೆ ಔಷಧಿಯನ್ನ ಸಿಂಪಡಣೆ ಮಾಡಬಹುದು. ಮಾನೋಕ್ರೋಟೋಪಸ್ ಅಂತ ಕೀಟನಾಶಕ ಬರುತ್ತೆ, 1 ಲೀಟರ್ ನೀರಿಗೆ 1.5 ml, ಅಂದ್ರೆ 1-10 ಲೀಟರ್ ನೀರಿಗೆ 1-15 ml ಹಾಕೊಂಡು ಚೆನ್ನಾಗಿ ನೆನೆಯಂಗೆ ಅದ್ರ ಜೊತೆಗೆ ಅಂಟನ್ನ ಹಾಕೊಂಡು ಹೊಡಿಬೇಕು ಇಲ್ಲಿ. ಯಾಕಂದ್ರೆ ಗರಿಗಳು ಹಾರ್ಡ್ ಇರುತ್ತೆ, ಸ್ವಲ್ಪ ನಾವು ಸ್ಟಿಕ್ಕರ್ ಹಾಕೊಂಡು ಹೊಡೆಯೋದ್ರಿಂದ ಏನಾಗುತ್ತೆ, ಕ್ಲೀನಾಗಿ ಅಂಟ್ಕೊಂಬುತ್ತೆ. ಸೊ ಅದು ಮಾಡ್ಬೋದು. ಇನ್ನೊಂದು ಏನಾಗುತ್ತೆ, ಕಡಿಮೆ ಪ್ರಮಾಣ ಇದ್ದಾಗ, ಇದು ಜಾಸ್ತಿ ಪ್ರಮಾಣಕ್ಕೆ ಹೋದಾಗ ನಾವು ರಾಸಾಯನಿಕ ವಿಧಾನವನ್ನು ಹೇಳ್ತೀವಿ. ಒಂದು ಕಟ್ ಮಾಡೋದು, ಇನ್ನೊಂದು ಈಗ ತೋಟಗಾರಿಕೆ ಇಲಾಖೆಯಿಂದಲೇ ನಮಗೆ ಫ್ರೀಯಾಗಿ ಒಂದು ಪರತಂತ್ರ ಜೀವಿ ಅಂದ್ರೆ, ಈಗ ಪ್ರಕೃತಿನಲ್ಲಿ 2 ತರದ ಕೀಟಗಳು ಇರುತ್ತೆ. ಒಂದು ಶತ್ರುಕೀಟ, ನಮಗೆ ಶತ್ರುಕೀಟ ಅಂದ್ರೆ ಇದು ಹಾನಿ ಮಾಡ್ತಕ್ಕಂಥ ಒಂದು ಎಲೆ ತಿಂತಕ್ಕಂಥ ಕೀಟ. ಸೊ ಮಿತ್ರ ಕೀಟ ಅಂದ್ರೆ ಅದನ್ನ ತಿಂತಕ್ಕಂಥ ಹುಳುಗಳು ಸಾಕಷ್ಟು ಇದಾವೆ, ಉದಾಹರಣೆಗೆ ಜೇಡ ಇರಬಹುದು, ಗುಲ್ಗಂಜಿ ಹುಳುಗಳು. ಅದೇ ರೀತಿ ಇಲ್ಲಿ ಸಹ ತಿಂತಕ್ಕಂಥ ಒಂದು ಹುಳ ಇದೆ, ಗೋನಿಯೋಜಸ್ ನೆಪಾಂಟಿಡಿಸ್ ಅಂತ ಒಂದು ಪರಾವಲಂಬಿ ಕೀಟ ಇದೆ. ಸೊ ಇದನ್ನ ಹುಡುಕಿ ತಿಂತಕ್ಕಂಥ ಒಂದು ಹುಳ ಅದು. ಸೊ ಅದನ್ನ ಈಗಾಗಲೇ ಪ್ರೊಡಕ್ಷನ್ ಸುಮಾರು ವರ್ಷದಿಂದ ಎಲ್ಲಾ ತೋಟಗಾರಿಕೆ ಜಿಲ್ಲಾ ಮಟ್ಟದಲ್ಲಿಯೂ ಇದನ್ನು ಮಾಡ್ತಿದ್ದಾರೆ, ನಮ್ಮ ಜಿಲ್ಲೆನಲ್ಲಿ ವಸ್ತುರದಲ್ಲಿ ಮಾಡ್ತಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಗೋನಿಯೋಜಸ್ ನೆಪಾಂಟಿಡಿಸ್ ಅಂತಂದು ಒಂದು ಟ್ಯೂಬಲ್ ಕೊಡ್ತಾರೆ, ಒಂದು 15 ಜೊತೆ ಒಂದು ಗಿಡಕ್ಕೆ ಬಿಡಬೇಕು, 15 ಜೊತೆ ಒಂದು ಟ್ಯೂಬಲ್ ಹಾಕೊಡ್ತಾರೆ. ಸೊ ಪ್ರಾರಂಭ ಹಂತದಲ್ಲಿದ್ದರೆ ಅದನ್ನ ತಾಂಬಂದ್ಬಿಟ್ಟು ಅದನ್ನ ಬಿಡೋದ್ರಿಂದ ಸಹ ಇದು ಯಾವ ಸ್ಟೇಜಲ್ಲಿ ತೊಂದರೆ ಮಾಡುತ್ತಂದ್ರೆ, ಅಂದ್ರೆ ಇದನ್ನು ತಿನ್ನುತ್ತಂದ್ರೆ ಮರಿ ಹುಳ ಹಂತದಲ್ಲಿ ಈಗ ಆದಷ್ಟು ನೋಡ್ಕೋಬೇಕು, 2ನೇ ಜ್ವರ ಇದೆಯಾ, 3ನೇ ಜ್ವರಕ್ಕೆ 5-6 ಅಂತ ಇರುತ್ತಿದ್ದು. ಸೊ ಆದಷ್ಟು 2-3 ಹಂತದಲ್ಲಿದ್ದಾಗ ಜ್ವರಗಳಿದ್ದಾಗನೇ ಈ ಹುಳ ತಂದು ಬಿಟ್ರೆ ಆ ಗಿಡದ ಹತ್ರ ಹೋಗ್ಬಿಟ್ಟು ಅದೇನು ಹತ್ತಿ ಹಾಕಿರ್ತಾರೆ ಆ ಟ್ಯೂಬ್ಗೆ, ಒಂದು ಗ್ಲಾಸ್ ಟ್ಯೂಬ್ ಬರುತ್ತೆ, ಆ ಗ್ಲಾಸ್ ಟ್ಯೂಬಲ್ಲಿ ಇಟ್ಟಿರ್ತಾರೆ ಕೊಟ್ಟಿರ್ತಾರೆ. ಸೊ ಅದನ್ನ ಹತ್ತಿಯನ್ನು ನಾವು ಗಿಡದ ಹತ್ರ ಹೋಗ್ಬಿಟ್ಟು ಬಿಟ್ಬಿಟ್ರೆ, ಅದನ್ನ ತೆಗೆದ್ಬಿಟ್ರೆ ಓಪನ್ ಮಾಡಿದ್ರೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಹುಳ ಇದೆ ಅದನ್ನ ರೆಕಗ್ನೈಸ್ ಮಾಡ್ತವೆ ಹುಳ. ಸೊ ಇದನ್ನ ಆಹಾರ ಅಂತ ರೆಕಗ್ನೈಸ್ ಮಾಡ್ತವೆ ಸ್ಮೆಲ್ ಮೇಲೆ. ಸೊ ಹೋಗ್ಬಿಟ್ಟು ಅದು ಒಂದು ಕಣಜ, ಹಿಂಭಾಗದಲ್ಲಿ ಒಂದು ಏನು ಮೊಟ್ಟೆ ಇಡ್ತಕ್ಕಂಥ ಒಂದು ಹಂಗ ಇರುತ್ತೆ, ಅದನ್ನ ಸ್ವಿಚ್ ಬಿಟ್ಟು ದೇಹವನ್ನು ಸ್ವಿಚ್ ಬಿಟ್ಟು ಒಳಭಾಗದಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಅದು ಮರಿ ಹ್ಯಾಚ್ ಆದಾಗ ಒಳಭಾಗದಲ್ಲಿ ಇರ್ತಕ್ಕಂಥ ಸಾರಾಂಶವನ್ನು ತಿಂದು ಅದನ್ನು ನಾಶ ಮಾಡ್ತಕ್ಕಂಥದ್ದು. ಸೊ ಇದನ್ನ ಈ ಪರಿಸರ ಏನು ಪ್ರಾಬ್ಲಮ್ ಇರಲ್ಲ, ಇದನ್ನು ಸಹ ನಾವು ಯಾವಾಗ ಬಿಡಬೇಕು ಕಡಿಮೆ ಹಂತದಲ್ಲಿ ಇದ್ದಾಗ ಮಾತ್ರ ಇದನ್ನ ಬಿಟ್ಟರೆ ನಾವು ಎಫೆಕ್ಟಿವ್ ಕಂಟ್ರೋಲ್ ಮಾಡಬಹುದು. ಸೊ ಇನ್ನೊಂದು ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಇದನ್ನ ಹೇಳಿದೆ, ಒಂದು ಸುಡೋದು ಅಂತಕ್ಕಂಥದ್ದು, ಆಮೇಲೆ ರಾಸಾಯನಿಕ ವಿಧಾನ. ಇನ್ನೊಂದು ಇದೆ ಬೇರಿಗೆ ಔಷಧಿಯನ್ನು ಕಟ್ತಕ್ಕಂಥದ್ದು. ಸೊ ಬೇರಿಗೆ ಔಷಧಿ ಲಾಸ್ಟ್ ಫೈನಲ್ ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ, ಇನ್ನೊಂದು ರೋಗ ಬರುತ್ತೆ. ಸೊ ಅದಕ್ಕೂ ಬೇರಿಗೆ ಔಷಧಿ ಕೊಡಬಹುದು. ಸ್ಟೆಮ್ ಬ್ಲೀಡಿಂಗ್ ಅಂತಾರ, ಕಾಂಡದಲ್ಲಿ ರಸ ಸೋರ್ತಕ್ಕಂಥ ರೋಗ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಫ್ಲಾಟ್ಗೆ ಹೋದ್ರೆ 4-5 ಗಿಡಗಳು ಒಣಗ್ತಿರ್ತಾವ. ಸೊ ಅಲ್ಲಿ ಎಲ್ಲ ಕಂದು ಬಣ್ಣದ ರಸ ಎಲ್ಲ ಹೊರಗಡೆ ಬರ್ತಾ ಇರತ್ತೆ, ಒಂದು 3 ಮೇಲೆ ಸುಮಾರು ಮೇಲ್ಗವರೆಗೂ ಕಂದು ಬಣ್ಣದ ರಸ ಹೊರಗಡೆ ಬರ್ತಿರುತ್ತೆ. ಅಂತ ಗಿಡಗಳು ಸ್ವಲ್ಪ ದಿನ ನಾವು ಅದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಕಂಪ್ಲೀಟ್ ಗಿಡನೇ ಒಣಗುತ್ತೆ. ಸೊ ಆ ಥರದ ರೋಗಕ್ಕೂ ನಾವು ರೂಟ್ ಫೀಡಿಂಗ್ ಹೇಳ್ತೀವಿ ಬೇರಿಗೆ. ಸೊ ಇದಕ್ಕೂ ಸಹ ನಾವು ಬೇರಿಗೆ ಔಷಧಿ ಕೊಡಬಹುದು. ಏನು ಯಾವ ಥರ ಕೊಡಬಹುದು, ಇದರಲ್ಲಿ 3 ಥರದ ಬೇರೆ ಇರುತ್ತೆ, ಯಾಕಂದ್ರೆ ಇದಕ್ಕೆ ಸ್ಕಿಲ್ ಬೇಕು. ಸೊ ಯಾವ ಬೇರಿಗೆ ಔಷಧಿ ಕಟ್ಟಿದರೆ ನಾವು ಇದು ಮೇಲ್ಕೋಗುತ್ತಂತ, ಇದರಲ್ಲಿ 3 ಥರದ ಬೇರು. ಒಂದು ಇಟ್ಟಿಗೆ ಬಣ್ಣದ ಬೇರು ಇರುತ್ತೆ, ಒಂದು ಬಿಳಿ ಬೇರು ಇರುತ್ತೆ, ಇನ್ನೊಂದು ಕಪ್ಪು ಬೇರು. ಇಟ್ಟಿಗೆ ಬೇರಿಗಿಂತ ಮಾತ್ರ ಕಟ್ಟಬಹುದು ಆಕ್ಟಿವ್ ರೂಟ್. ಅದು ಯಾವುದೇ ನಾವು ಈಗ ಗೊಬ್ಬರ ಹಾಕಿದ್ರೆ ನೀರು ಕಟ್ಟಿದ್ರೆ ನಮಗೆ ನೀರು ಎಳ್ಕೊಂತಕ್ಕಂಥದ್ದು ಆ ಬೇರು ಮಾತ್ರ. ಸೊ ಇವು ಎಳೆದಿರುತ್ತೆ, ಬಿಳಿ ಬೇರು ಎಳೆದಿರುತ್ತೆ, ಮತ್ತೆ ಇನ್ನೊಂದು ಕಪ್ಪು ಬೇರು ಮುದಿ, ಅದು ಹೇಜ್ ಆಗಿರ್ತಕ್ಕಂಥ ಅಂತೂ ಕಟ್ಟಬಾರದು. ಸೊ ಇದನ್ನು ಆದಷ್ಟು ಬುಡದಿಂದ 2 ಜಾಗ ಬಿಟ್ಟು ಅಲ್ಲಿಂದ ನಾವು ಅದನ್ನು ಹಗಿತಾ ಹೋಗ್ಬೇಕು. ಇಂಥ ಬೇರು ಸಿಕ್ಕಾಗ, ಇಟ್ಟಿಗೆ ಬಣ್ಣದ ಬೇರು ಸಿಕ್ಕಾಗ, ಸ್ವಲ್ಪ ಬೇರು ಸಿಕ್ಕ ತಕ್ಷಣನೇ ನಾವು ಏನು ಮಾಡಬೇಕು, ಆ ಬೇರಿನ ಪಕ್ಕದಲ್ಲಿ ಆ ಕಡೆ ಈ ಕಡೆ ಟ್ರಂಚ್ ಮಾಡ್ಕೊಂಡು ಕೆಳಭಾಗದನ್ನು ಅಟ್ಯಾಚ್ ಆಗಿರ್ತಕ್ಕಂಥ ಮಣ್ಣನ್ನು ಕ್ಲೀನಾಗಿ ತಕ್ಕಂಬಿಟ್ಟು ಒಂದು ಗೇಣು ನಮಗೆ ಫ್ರೀ ಮಾಡ್ಕೋಬೇಕು ಆ ಬೇರನ್ನು, ಇಟ್ಟಿಗೆ ಬಣ್ಣದ ಬೇರು. ಆಮೇಲೆ ನಾವು ಹೆಂಗೆ ರೇಷ್ಮೆ ಕಡ್ಡಿ ಕಟ್ ಮಾಡಿ ಹಾಕ್ತೀವೋ ಅದೇ ರೀತಿ ಓರೆಯಾಗಿ ಕಟ್ ಮಾಡಬೇಕು. ರೇಷ್ಮೆ ಕಡ್ಡಿ ಕಟ್ ಮಾಡ್ದಂಗೆ ಓರೆಯಾಗಿ ಲಾಸ್ಟ್ ತುದಿಯನ್ನು ಕಟ್ ಮಾಡಿ ಅದಕ್ಕೆ ನಾವು ಬಾಟಲ್ ಅಥವಾ ನಾವು ಪಾಲಿಥಿನ್ ಕವರಲ್ಲಿ ಹಾಕ್ಬೋದು. ಪಾಲಿಥಿನ್ ಕವರ್ ಹಾಕೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಆ ಶಾರ್ಪ್ ಮಾಡಿರ್ತಕ್ಕಂಥ ಬೇರು ನಾವು ಇದಕ್ಕೆ ಏನು ಔಷಧಿ ಕಟ್ಟಿರ್ತೀವಲ್ಲ ಅಲ್ಲಿ ತೂತಾಗ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಡ್ಯಾಮೇಜ್ ಆಗಿ ಹೊರಗಡೆ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಬಾಟ್ಲಲ್ಲಿ ನಮಗೇನು ಎಷ್ಟು ಬೇಕು ಔಷಧಿ ಅಂದರೆ, ಒಂದು 10 ನುವಕ್ರಾನ್ ಅಂದರೆ ಮನಕೊಟಪಸು, ಮತ್ತು 10 ನೀರು, ಅಷ್ಟು ಹಿಡಿತಕ್ಕಂಥದ್ದು ಯಾವ್ದಾದ್ರು ಒಂದು ಬಾಟ್ಲ್ ತಗೊಂಬಿಟ್ಟು ಕ್ಲೀನಾಗಿ ಆ ಬೇರನ್ನು ಆ ತಳಕ್ಕೆ ಟಚ್ ಆಗಂಗೆ ಇಡಬೇಕು. ಇಟ್ಟು ಆ ಕಡೆ ಈ ಕಡೆ ನಾವು ಕಲ್ಲು ಜೋಡಿಸಿಬಿಟ್ಟು ಅದ್ರ ಮೇಲೆ ಮುಚ್ಚಬಾರ್ದು ಆಗಲೇ, ಅದ್ರ ಮೇಲೆ ಮುಚ್ಚಿದ್ರೆ ಮತ್ತೆ ಡಿಸ್ಲೊಕೇಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ಸೊ ಅದ್ರ ಮೇಲೆ ಏನು ಮಾಡೋ, ಕ್ಲೀನಾಗಿ ಆ ಕಡೆ ಈ ಕಡೆ ಎಂಡೆ ಇಟ್ಕೊಂಡು ಅದು ಕ್ಲೀನಾಗಿ ಜೋಡಿಸಿ ಅದ್ರ ಮೇಲೆ ಗರಿಯನ್ನು ಮಾತ್ರ ಒದಿಸ್ಬೇಕು. ಇದನ್ನು 48 ನೀವು ನೋಡಿದರೆ, 48 ಕಾಯ್ದ್ರೆ ಕ್ಲೀನಾಗೆ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದ್ವಿ ಅಂದರೆ, ಏನೋ ಬೇರೆ ಡ್ಯಾಮೇಜ್ ಆಗದಂಗೆ ಮಾಡಿದ್ವಿ ಅಂದರೆ ಕ್ಲೀನಾಗೆ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಇದನ್ನು ಹತೋಟಿ ಮಾಡಿ, ಈ 3 ಕಿಟ್ಗಳನ್ನ ಈ ರೀತಿ ನಾವು ಒಂದು ಮೋಹಕ ಬಲೆ ಬಳಸ್ತಕ್ಕಂಥದ್ದು, ಒಂದು ಯಾಂತ್ರಿಕ ವಿಧಾನಗಳು, ಕೆಲವು ಪರಿಸರ ಸ್ನೇಹಿ ವಿಧಾನಗಳು, ಮತ್ತು ರಾಸಾಯನಿಕ ವಿಧಾನದಿಂದ ಈ 3 ಕಿಟ್ಗಳನ್ನ ಹತೋಟಿ ಮಾಡ್ಬೋದು. ಸರ್, ಈ ತೆಂಗಿನ ಬೆಳೆಯ ಕೀಟಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಸರ್, ಆನೆಯ ಲಕ್ಷಣ ಬಗ್ಗೆನೂ ಹೇಳ್ಕೊಟ್ರಿ, ಮತ್ತೆ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆನೂ ಹೇಳಿದ್ರಿ. ಇನ್ನು ಏನಾದರೂ ಮುಂಜಾಗ್ರತೆ ಕ್ರಮಗಳು ನಮ್ಮ ರೈತರು ಅನುಸರಿಸ್ಬೇಕಂತೀರಾ? ಈಗ ಇತ್ತೀಚಿನ ದಿನಗಳಲ್ಲಿ ಈ ತಂಪಾದ ವಾತಾವರಣದಲ್ಲಿ ಕೆಲವು ರೋಗಗಳು ಜಾಸ್ತಿ ಬರ್ತವೆ. ಕಳೆದ 3-4 ವರ್ಷದಲ್ಲಿ ನಾವು ಸಾಕಷ್ಟು ರೋಗಗಳು, ಈಗ ತೋಟದಲ್ಲಿ ಸಾಕಷ್ಟು ನೀರು ನಿಲ್ಲಿಸಿದಾಗ ತಂಪಾದ ವಾತಾವರಣ, ಇದೆ ಸ್ಟೆಮ್ ಬ್ಲೀಡಿಂಗ್ ಅಂತ ಕಾಂಡರಸಸ ರೋಗ ಅಂತ ಬರ್ತಾ ಇದೆ. ಸೊ ಗಿಡಗಳು ಸಹ ಎಲ್ಲ ಒಣಗ್ತಾ ಇರ್ತವೆ. ಸೊ ಅದೊಂದು ಬರುತ್ತೆ. ಇನ್ನೊಂದು ಅಂಗಮಾರಿ ರೋಗ ಬರುತ್ತೆ ಇದರಲ್ಲಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈಗ ತಂಪು ಜಾಸ್ತಿ ಆದರೆ ಸುಳಿ ಕೊಳೆ ರೋಗ ಅಂತ ಬರ್ತಾ ಇದೆ. ಸೊ ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥ ಜಮೀನಲ್ಲಿ ಇದು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ನಾ ಅಡಿಕೆನಲ್ಲಿ ಬರ್ತಾ ಇತ್ತು ಸುಳಿ ಕೊಳೆ ರೋಗ, ಈಗ ತೆಂಗಿಗೆ ಒಂದೇ ಕುಟುಂಬ ಆಗಿರೋದ್ರಿಂದ ಆ ಜೀವಾಣು ಅಲ್ಲಿಗೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ, ಯಾಕಂದ್ರೆ ಪಕ್ಕಪಕ್ಕದಲ್ಲಿ ಗಾರ್ಡನ್ಗಳು ಇರ್ತಾವೆ, ಸೊ ಹಂಗಾಗಿ ಅಲ್ಲಿಗೆ ಹೋಗೋ ಚಾನ್ಸ್ ಇರುತ್ತೆ. ಅಥವಾ ನಾವು ತರ್ತಕ್ಕಂಥ ಸೀಡ್ಲಿಂಗ್ಸ್ ಅಲ್ಲಿ ನರ್ಸರಿನಲ್ಲಿ ಇದ್ರೂ ಸಹ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ಬಂದ ಸೀಡ್ಲಿಂಗ್ಸ್ಗೆ ಸುಳಿ ಕೊಳೆ ರೋಗ ಬಂದಾಗ ನಾವು ಆದಷ್ಟು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಈಗ ನಮಗೆ ಹೆಂಗೆ ನಮಗೆ ಗಾಯ ಆದಾಗ ಹೆಂಗೆ ನಾವು ಕೀವನ್ನು ತೆಗೆದು ಅದಕ್ಕೆ ಡ್ರೆಸ್ ಮಾಡ್ತೀವೋ ಅದೇ ರೀತಿ ಇದನ್ನು ಆಗಿರ್ತಕ್ಕಂಥದ್ದನ್ನ ಕ್ಲೀನಾಗಿ ಸುಳಿ ಭಾಗವನ್ನು ಹೇಳಿದ ತಕ್ಷಣ ಬರುತ್ತೆ. ನಾವು ಹೆಂಗೆ ಐಡೆಂಟಿಫೈ ಮಾಡೋದಂದ್ರೆ ಸುಳಿ ಕೊಳೆ ರೋಗ ಅಂತಲೇ ಹೆಂಗೆ ಐಡೆಂಟಿಫೈ ಮಾಡೋದಂದ್ರೆ, ಆ ಸುಳಿ ಮಾತ್ರ ಒಣಗಿರುತ್ತೆ, ಬೇರೆದೇನು ಆಗಿರಲ್ಲ. ಸೊ ಅದನ್ನು ಸುಳಿ ಹಿಂಗೆ ಹೇಳಿದ ತಕ್ಷಣ ಹೊರಗಡೆ ಬರುತ್ತೆ, ಈಸಿಯಾಗಿ ಬರುತ್ತೆ. ಮತ್ತು ಅದರೆಲ್ಲ ಅದು ಕೆಳಭಾಗದಲ್ಲಿ ತಳದಲ್ಲೆಲ್ಲನ ಮೊಸರು ಪಸರು ಥರ ಕೊಳತ ಒಂದು ವಸ್ತು, ಆಮೇಲೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದು ಸುಳಿ ಕೊಳೆ ರೋಗ. ಸೊ ಇದು ತಂಪಾದ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಾಗಿದೆ. ಮಳೆ ಜಾಸ್ತಿ ಬಂದಾಗ, ಸುಳಿನಲ್ಲಿ ತೇವಾಂಶ ಇದ್ದಾಗ ಇದು ನಾವು ಕಾಮನ್ನಾಗಿ ನೋಡ್ಬೋದು. ಸೊ ಇದನ್ನು ಕ್ಲೀನಾಗಿ ತೆಗಿಬೇಕು. ತೆಗೆದುಬಿಟ್ಟು ಆದ ನಂತರ ಏನು ಮಾಡ್ಬೇಕಂದ್ರೆ, ಒಂದು ಕೋಲನ್ನು ತಗೊಂಡ್ಬಿಟ್ಟು ಕಡ್ಡಿಯನ್ನು, ಆ ರಂಧ್ರಕ್ಕಿಂತ ಸಣ್ಣದಿರ್ತಕ್ಕಂಥ ಕಡ್ಡಿಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಬಟ್ಟೆಯನ್ನು ಸುತ್ತಬಿಟ್ಟು, ಸೊ ಅದನ್ನು ಆದಷ್ಟು ಅದರಲ್ಲಿ ತಿರುವಿಬಿಟ್ರೆ ಅಲ್ಲಿರ್ತಕ್ಕಂಥ ಮತ್ತೆ ಏನು ರಸಿಕೆ ಇರ್ತದೆ, ಮತ್ತು ಮೊಸರಿನ ಒಂದು ಅಂಶ ಇರುತ್ತೆ, ಅದೆಲ್ಲ ಕ್ಲೀನಾಗಿ ಅದು ಗಂಟ್ಕೊಂಬತ್ತೆ. ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು, ಈವನ್ ಬಿಸಿನೀರಿನಲ್ಲಿ ಊರು ಬೆಚ್ಚ ನೀರಿನಲ್ಲಿ ಸಹ ಅದನ್ನ ತೊಳೆದು ನಾವು ಇದು ಮಾಡಿದ್ರೆ ನಮಗೆ ಒಂದು 2-3 ತಿಂಗಳಲ್ಲಿ ಅದನ್ನ ನಾವು ಚಿಗುರು ಬರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನೊಂದೇನಾಗುತ್ತೆ, ಕೆಲವು ರೈತರೇನೋ ಸುಳಿ ಕೊಳೆ ರೋಗ ಬಂತಂದ್ರೆ ಅದನ್ನ ಗಿಡ ತೆಗೆದಾಕೋದೇನು ಬೇಕಾಗಿಲ್ಲ, ನಾವು ಕರೆಕ್ಟಾಗಿ ಅದನ್ನ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಒಣಗಿದ ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ರೆ ಇದು ಮಾಡಬಹುದು. ಇಲ್ಲಾಂದ್ರೆ ಏನಾಗುತ್ತೆ, ಅದು ನಾವು ತೆಗಿದಂಗೆ ಹಂಗೆ ಬಿಟ್ರೆ ಬಾಟಮ್ವರೆಗೂ ತಳಕ್ಕನ ಇದು ರಸಿಕೆ ಆಗಿಬಿಟ್ಟು ಆ ಗಿಡ ಎಂಟೈರ್ ಗಿಡನೇ ಸಾಯ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಬಹುದು. ಸೊ ಅದಕ್ಕೆ ನಾವು ಇದನ್ನೆಲ್ಲ ಮಾಡಿದ್ರೆ ಈ ರೋಗವನ್ನ ಹತೋಟಿ ಮಾಡಬಹುದು. ಮತ್ತೆ ಇನ್ನು ಮುನ್ನೆಚ್ಚರಿಕೆಯಾಗಿ ಬೋರ್ಡ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ನಾವು ಮಳೆ ಮುಂಗಾರು ಮಳೆ ಆರಂಭ ಆದ ತಕ್ಷಣ ಮಳೆ ಜಗಾಲ ಜಾಸ್ತಿ ಆದ ಬರೋದಕ್ಕಿಂತ ಮುಂಚೆನೆ ಬೋಡೋ ದ್ರಾವಣವನ್ನು ಬರುತ್ತೆ. ಮೈಲ್ತುತ್ತು ಸುಣ್ಣ ಮಿಶ್ರಣದಲ್ಲಿ ಬೋಡೋ ದ್ರಾವಣ, ಇದು ಪರಿಸರ ಸ್ನೇಹಿ ಶಿಲೀಂಧ್ರನಾಶಕ. ಸಹ ಇದನ್ನು ಸಹ ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಮುನ್ನೆಚ್ಚರಿಕೆ, ರೋಗ ಬರಲಿ ಬಿಡಲಿ ಇದನ್ನ ವರ್ಷಕ್ಕೆ ಒಂದು ಸಾರಿ ಇದನ್ನ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದ್ರಿಂದ ಇದನ್ನ ಬರ್ತಕ್ಕಂಥದ್ದನ್ನ ತಡೆಯಬಹುದು. ಬಂದಿರತಕ್ಕಂಥದ್ದನ್ನ ನಾವು ನಿರ್ನಾಮ ಮಾಡಬಹುದು ಅಥವಾ ಹತೋಟಿ ಮಾಡಬಹುದು. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಬೆಳೆದಂತ ಅಂದ್ರೆ ದೊಡ್ಡ ದೊಡ್ಡ ಮರಗಳಿಗೆ ಬರ್ತಕ್ಕಂಥ ಒಂದು ರೋಗ ಇದೆ, ಅದು ಕಾಂಡ ರಸಸೋರ ರೋಗ ಅಂತಂದ್ಬಿಟ್ಟು, ಇದು ಶಿಲೀಂಧ್ರದ ರೋಗ, ಇದು ಮಣ್ಣಿನಿಂದ ಬರ್ತಕ್ಕಂಥ ರೋಗ. ಇದು ಸಾಮಾನ್ಯವಾಗಿ ಇದು ಬಂದ ತಕ್ಷಣ ಅಂದ್ರೆ ಬಂದಿದೆ ಅಂದ್ರೆ ಸಾಮಾನ್ಯವಾಗಿ ಗಿಡಗಳು ಹೋಗೋ ಚಾನ್ಸ್ ಇರುತ್ತೆ. ಅದನ್ನ ನಾವು ಪ್ರಾರಂಭದ ಲಕ್ಷಣಗಳನ್ನ ನೋಡ್ಕೊಂಡ್ರೆ ಇದನ್ನ ಹತೋಟಿ ಮಾಡಬಹುದು. ಯಾಕಂದ್ರೆ ಇದು ಮಣ್ಣಿಂದ ಬರೋದ್ರಿಂದ ನಾವು ನೋಡ್ಕೊಂಬಲಿಲ್ಲ ಅಂದ್ರೆ ಗಿಡ ಒಂದ್ ಗಿಡ ಹೋಯ್ತು ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಮತ್ತೆ ಗಿಡಗಳೆಲ್ಲ ಹೋಗ್ತವೆ. ಯಾಕಂದ್ರೆ ಮಣ್ಣಿನ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು, ಅಂದ್ರೆ ಈಗ ಮಳೆ ಜಾಸ್ತಿ ಅಥವಾ ನೀರು ಕಟ್ಟಿದಾಗ ಅದು ರಸಿಕೆ ಕಿಲುಬ್ ಏನಾಗುತ್ತೆ ಪಕ್ಕದ ಗಿಡಗಳಿಗೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಯಾವ ತರ ಲಕ್ಷಣಗಳು ಇರುತ್ತೆ ತಿಳ್ಕೊಂಬೋಣ. ಫಸ್ಟ್ ಇದರದ್ದು ಏನು ಸೋಗಿಗಳಿದಾವೆ ಅಂದ್ರೆ ಗರಿಗಳು ಅಂತೀವಲ್ಲ, ಕೆಳಭಾಗದ ಗರಿಗಳು ಇಳೆ ಬೀಳ್ತಾವೆ. ಅಂದ್ರೆ ಆರಿಸೆಂಟಲ್ ನೆಟ್ ಇರೋ ಬದ್ದು ಹಿಂಗ್ ಅಡ್ಡಡ್ಡ ಇರೋ ಬದ್ಲು ಏನಾಗುತ್ತೆ ಗರಿಗಳು ಇಳೆ ಬೀಳ್ತಾವೆ, ಬಟ್ ಬೀಳೋದಿಲ್ಲ, ಹಂಗೆ ಅಂಟ್ಕೊಂಡೇ ಇರ್ತಾವೆ. ಸೊ ಇದು ಪ್ರಾರಂಭದ ಲಕ್ಷಣ, ಅಂದ್ರೆ ಕೆಳಭಾಗದ ಗರಿಗಳು ಇಳೆ ಬಿತ್ತಂದ್ರೆ ಅದು ಪ್ರಾರಂಭದ ಲಕ್ಷಣ. ಆಮೇಲೆ ಇನ್ನೊಂದು ಏನಾಗುತ್ತೆ ಸಿಂಪ್ಟಮ್ಸ್, ಕಾಂಡದ ಮೇಲೆ ನಾವು ಕಂದು ಬಣ್ಣದ ರಸ ಸೋರ್ತಕ್ಕಂಥದ್ದು ನೋಡಬಹುದು. ಅಂದ್ರೆ ಒಂದು 3-4 ಅಡಿ ಬುಡದಿಂದ ಎತ್ತರದಲ್ಲಿ ನೋಡಿದ್ರೆ ನಮಗೆ ಕಂದು ಬಣ್ಣದ ರಸ ಹೊರಗಡೆ ಬರ್ತಾ ಇರುತ್ತೆ. ಈ ಲಕ್ಷಣಗಳನ್ನ ನಾವು ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಂಪರ್ಕ ಮಾಡೋ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕ ಮಾಡಬಹುದು ಅಥವಾ ಇಲಾಖೆಗೆ ಸಂಪರ್ಕ, ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ ಅದನ್ನ ಮಾಹಿತಿಯನ್ನು ತಿಳ್ಕೊಂಡು ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನ ಉಳಿಸಬಹುದು ಗಿಡವನ್ನ. ಸೊ ಈ ರೀತಿ ಆದಾಗ ನಾವು ಏನ್ ಮಾಡಬೇಕು, ಅದಕ್ಕಿಂತ ಸಿವಿಯರ್ ಆಗಿ ಒಣಗಿದೆ ಅಂತ ತಿಳ್ಕೊಳ್ಳಿ. ಈ ಎಕ್ಸಾಂಪಲ್ ಇಷ್ಟ ಆಗಿದೆ, ಇದು ಪ್ರಾರಂಭ ಲಕ್ಷಣ. ಒಂದು ವೇಳೆ ಕಂಪ್ಲೀಟ್ ನೀವು ನೋಡ್ಕೊಂಡು ಏನೋ ಬಿಡು ಅಂತ ನೋಡ್ಕೊಂಡು ಹಂಗೆ ಬಿಟ್ರೆ ಅದೇನಾಗುತ್ತೆ, ಎಲ್ಲ ಗರಿಗಳು ಇಳೆ ಬಿದ್ದು ಒಣಗಿರ್ತವೆ, ಮತ್ತೆ ಕಾಂಡದ ಮೇಲೆ ಎಲ್ಲದೂ ರಸ ಸೋರಿ ನಿಂತಿರುತ್ತೆ. ಇಂಥದ್ದು ಸಿಚುಯೇಷನ್ ಇದ್ದಾಗ ಏನ್ ಮಾಡಬೇಕು, ಪ್ರಾರಂಭದಂಥದ ಲಕ್ಷಣ ಇದ್ದಾಗ ಏನ್ ಮಾಡಬೇಕು, ಕಂಪ್ಲೀಟ್ ಸಿವಿಯರ್ ಆಗಿರ್ತಕ್ಕಂಥ ಗಿಡ ಹೋಗಿರ್ತಕ್ಕಂಥದ್ದನ್ನ ನಾವು ಏನ್ ಮಾಡಬೇಕು, ಹಂಗೆ ಬಿಟ್ಕೋಬಾರ್ದು. ಅದನ್ನ ಟ್ರೆಂಚ್ ಹೊಡಿಬೇಕು ಸುತ್ತ, ಫಸ್ಟ್ ಒಂದು 3 ಬಿಟ್ಬಿಟ್ಟು ಬೇಸಿಂದ ಬುಡದಿಂದ 3 ಬಿಟ್ಟು ಒಂದು 3 ಆಳವನ್ನ ಡೀಪ್ ಆಗಿ ಅದನ್ನ ಟ್ರೆಂಚ್ ಹೊಡಿಬೇಕು. 1-1.5 ಅಗಲ ಡೀಪ್ ಆಗಿ ಟ್ರೆಂಚ್ ಹೊಡೆದ್ಬಿಟ್ಟು ಶಿಲೀಂಧ್ರನಾಶಕವನ್ನ ಅದರಲ್ಲಿ ಹಾಕಬೇಕು. ಶಿಲೀಂಧ್ರನಾಶಕವನ್ನ ಅದರಲ್ಲಿ ದ್ರಾವಣ ಮಾಡ್ಕೊಂಡು ಬ್ಯಾವಿಸ್ಟಿನ್ ಬರುತ್ತೆ ಅಥವಾ ಎಕ್ಸಕೊನೋಸೋಲ್ ಬರುತ್ತೆ. ಒಂದು 10 ನೀರಿಗೆ 20 ಬ್ಯಾವಿಸ್ಟಿನ್ ಹಾಕೊಂಡು ಅದಕ್ಕೆ ಡ್ರೆಂಚ್ ಮಾಡಿದ್ರೆ ಇದನ್ನ ಸ್ಪ್ರೆಡ್ ಆಗೋದನ್ನ ನಾವು ತಡಿಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಗಿಡದಿಂದ ಮತ್ತೆ ರಸಿಕೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಆ ಥರ ಮಾಡಿದ್ರೆ ಅದನ್ನ ರಿಸ್ಟ್ರಿಕ್ಟ್ ಅಂದ್ರೆ ಸ್ಪ್ರೆಡ್ ಆಗೋದು ತಡಿಬಹುದು. ಇನ್ನೊಂದು ಏನ್ ಮಾಡಬಹುದು, ಪ್ರಾರಂಭ ಅಂತ ಲಕ್ಷಣ ಇದ್ದಾಗ ನಾವು ಇದಕ್ಕೆ ಬೇರಿಗೆ ಔಷಧಿಯನ್ನ ಕಟ್ಟಬಹುದು. ಬೇರಿಗೆ ಔಷಧಿಯನ್ನು ಮಾಮೂಲು ನಾವೇನು ಈಗ ಕೀಟಕ್ಕೆ ಹೇಳಿದ್ವಾ, ಇದು ಎಲೆ ತಿಂತಕ್ಕಂಥ ಹುಳುಗೆ ಹಂಗೆ ನುವಕ್ರಾನ್ ಹೇಳಿದ್ವಾ, ಅದೇ ರೀತಿ ಇದಕ್ಕೆ ಶಿಲೀಂಧ್ರನಾಶಕವನ್ನ ಕಟ್ಟಬೇಕಾಗುತ್ತೆ. ಸೇಮ್ ವಿಧಾನ, ಸೇಮ್ ಏನು, 1-2 ಬುಡದಿಂದ 2.5 ಆಳದ ಇದರಿಂದ ದೂರದಿಂದ ನಾವು ಅದನ್ನ ಟ್ರೆಂಚ್ ಅನ್ನು ಹಾಕಿದ್ರೆ ಒಂದು ಇಟ್ಟಿಗೆ ಬಣ್ಣದ ಬೇರೆ ಸಿಗುತ್ತೆ. ಆ ಇಟ್ಟಿಗೆ ಬಣ್ಣದ ಬೇರೆಗೆ ಒಂದು ಗೇಣು ಫ್ರೀ ಮಾಡ್ಕೊಂಡು ಅದಕ್ಕೆ ಒಂದು ಕ್ರಾಸ್ ಅಲ್ಲಿ ಕಟ್ ಮಾಡಿ, ರೇಷ್ಮೆ ಕಡ್ಡಿ ಕಟ್ ಮಾಡ್ದಂಗೆ ಕಟ್ ಮಾಡಿ ಅದಕ್ಕೆ ಒಂದು ರಾಸಾಯನಿಕ ವಸ್ತುವನ್ನು, ಇದಕ್ಕೆ ಇದು ರೋಗ ಆಗಿರೋದ್ರಿಂದ ಶಿಲೀಂಧ್ರದ ರೋಗ ಇದು. ಶಿಲೀಂಧ್ರನಾಶಕವನ್ನ 5 ml ಎಕ್ಸಕೊನೋಸೋಲ್ನ 100 ml ನೀರಿಗೆ ಮಿಶ್ರಣ ಮಾಡಿ ಅದನ್ನ ಒಂದು ಬಾಟ್ಲಲ್ಲಿ ಅದಕ್ಕೆ ಕಟ್ಟಿಬಿಟ್ಟು ಅದನ್ನು ಮಾಮೂಲು 48 ವೆಯ್ಟ್ ಮಾಡಿದರೆ ಈ ರೋಗವನ್ನು, ಇದನ್ನು 6 ಇಂಥ 4-5 ಗಿಡಗಳು ಇರ್ತಾವೆ, ಇಂಥ ಇದ್ದಾಗ ಏನು ಮಾಡಬೇಕು, ನಾವು ಅಲ್ಲಾಗಿರ್ತಕ್ಕಂಥ ಮತ್ತೆ ಪಕ್ಕದ ಗಿಡಗಳಿಗೆ 6 ಈ ಥರ ಬೇರಿಗೆ ಔಷಧಿಯನ್ನು ಕಟ್ಟೋದ್ರಿಂದ ಇದನ್ನು ಹತೋಟಿ ಮಾಡಬಹುದು. ಸರ್, ಈ ತೆಂಗಿನ ಬೆಳೆಯಲ್ಲಿ ಕಾಣಿಸ್ಕೊಳ್ಳುವಂಥ ಈ ಕೀಟಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಇಲ್ಲಿ ನಮಗೆ ಬೇಕಾದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೇರವಾಗಿ ಭೇಟಿ ಮಾಡಬಹುದು. ಅದರ ಮಾದರಿಗಳನ್ನು, ಸ್ಯಾಂಪಲ್ಸ್ ಅನ್ನು ತಂದು ಅಥವಾ ಫೋಟೋ ಮುಖಾಂತರ ನೀವು ತಂದ್ರೆ ಇಲ್ಲಿ ಮೊಬೈಲ್ ಅಲ್ಲಿ, ಸೊ ಅದನ್ನ ನೋಡಬಹುದು. ಇಲ್ಲ ಅಂದ್ರೆ ನಾವು ಸ್ವಲ್ಪ ನಮ್ಗೆ ಏನಾದ್ರು ಗೊತ್ತಾಗಲ, ಹೊಸ ರೋಗಗಳು ಏನಾದ್ರು ಕಂಡು ಬಂತು ಅಥವಾ ಹೊಸ ಕೀಟ ಅಂದ್ರೆ ನಾವು ಅಲ್ಲಿ ಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ತಕ್ಕಂತ ಒಂದು ಇದೆ. ಮತ್ತೆ ಇಲ್ಲಾಂದ್ರೆ ಫೋನ್ ನಂಬರ್ ಮುಖಾಂತರ ನಮಗೆ ಸಂಪರ್ಕಿಸಬಹುದು. ಫೋನ್ ನಂಬರ್ ನಂದು 9990435172. ರೈತ ಬಾಂಧವರೇ, ರುದ್ರಮುನಿ ಸರ್ ಅವರ ಮೊಬೈಲ್ ಸಂಖ್ಯೆ 9900435372. ಬಹಳ ಸಂತೋಷ ಸರ್. ಇದುವರೆಗೂ ಈ ತೆಂಗಿನ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು, ಹಾನಿಯ ಲಕ್ಷಣಗಳು ಹಾಗೂ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರು.

ಕತ್ತಿ ಚೌಡವ್ವ ಮಂಡಲ್ಲಿ ಒದರೀರಿ ಮದ್ದೂರಿಂದ ಆಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದ ಆಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಬಗುವರು ಬಾಳೆ ಬಾಗಿದವೋ ಕಂಡು ಮಂಡೆ ಅಲ್ಲೆ ಬಗುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಕೇಳುವರೆ. ಇನ್ನು ನಾಳೆಯ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 65 ವಿಷಯ ಕೃಷಿಯಲ್ಲಿ ನೀರಿನ ವೈಜ್ಞಾನಿಕ ಬಳಕೆ. ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಹೋಗಿರೋ ಚಿನ್ನವ ಕೋಗಿರೋ ರನ್ನವ ತೂಗಿರೋ ಬೇಲೂರು.